ಆದ್ಯತೆ ಕೊಟ್ಟಿವ್ರಿ. ಮೊದಲಿನಲ್ಲಿ ನಮಗೆ ಭಾಳ ಚೆನ್ನಾಗಿ ಬೆಳೆ ಬರ್ತಿತ್ತು, ಯಾವುದೇ ಗೊಬ್ಬರ ಇಲ್ಲ ಅವಾಗ. ಮಲ್ಲಿಗೆ ಹೌದ್ರಿ, 73 ನಾವು ಹಡಗಲಿ ಮಲ್ಲಿಗೆ ಬೆಳೆಯಕತ್ತೀವಿ ರೀ. ಅವಾಗ ಯಾವುದು ಗೊಬ್ಬರ ಆಗ್ತದೆ, ಬಲ್ಲೆ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ನಮ್ಗೆ ಇಳುವರಿ ಚೆನ್ನಾಗಿ ಸಿಗ್ತದೆ. ಈಗೆಲ್ಲ ಸಾಕಷ್ಟು ಕೆಮಿಕಲ್ ಗೊಬ್ಬರ ಹಾಕ್ತಿದ್ವಿ, ಇಳುವರಿ ಬಂದದ್ದು ಜಲ್ದಿ ಹಾಳಾಗಿ ಹೋಗ್ಬಿಡ್ತದೆ, ಗಿಡಗಳು ಸತಿ ಹಾಳಾಗ್ತದೆ. ಮತ್ತೆ ಅದು ರಾಸಾಯನಿಕ ಪರಿಣಾಮ ಆಗ್ತಾಯಿದೆ ಆಗ್ತದೆ. ನಮ್ಮದು ಕಂಟಿನ್ಯೂಷನ್ ಬರ್ತದೆ ಸರ್ ಸಗಣಿ ಗೊಬ್ಬರಕ್ಕೆ. ಈಗ ಏನಾಗುತ್ತೆ, ತಕ್ಷಣನೇ ಇಮಿಡಿಯೇಟ್ 15 ಬದಲಾವಣೆ ಆಗಿಬಿಡ್ತದೆ ರೀ ಗಿಡ. ಓಹೋ, ಇವತ್ತು ಗೊಬ್ಬರ ಕೊಟ್ಟರೆ 15 ಆ ಮಾಲೆಲ್ಲ ಬಂದ್ಬಿಡ್ತದೆ. ನಾವು ಎಷ್ಟು ಬರಬೇಕು ಅದಕ್ಕಿಂತ 10% ಜಾಸ್ತಿನೇ ಬರುತ್ತೆ ಹಾಳಾಗಿಬಿಡುತ್ತೆ. ಅಂದರೆ ಗಿಡ ಹಾಳಾಗುತ್ತೆ, ಮಣ್ಣು ಹಾಳಾಗ್ತಾಯಿದೆ, ಮಣ್ಣು ಹಾಳಾಗುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವುಗಳನ್ನು ಅವಾಯ್ಡ್ ಮಾಡೋ ಕ್ರಮಕ್ಕೆ ಬರ್ತಾ ಇದ್ದಾರೆ. ಈಗ ರಾಸಾಯನಿಕ ಗೊಬ್ಬರ ಅವಾಯ್ಡ್ ಮಾಡೋದು ಈ ಹಿಂದಿನ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ರೀ. ಅದನ್ನು ನಾವು ಅವಾಯ್ಡ್ ಮಾಡ್ತೀವಲ್ಲ ರೀ, ಇವು ವೈರಸ್ಗಳು ಜಾಸ್ತಿ ಆಗಿಬಿಟ್ಟವೆ ರೀ. ಅದನ್ನು ಮಾಡಲಿಲ್ಲ ಅಂದರೆ ಇವು ನಮಗೆ ಹೂವು ಒಂದೇ ದಿನದ ಬೆಳೆ ಇವತ್ತು ಹರಿದ್ವಿ ಅಂದರೆ ಸಾಯಂಕಾಲಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಮರದಿನ ಇಡೋಂಗಿಲ್ಲ. ಅದು ಇಳುವರಿ ಬರಲಿಲ್ಲ ಅಂದರೆ ಮತ್ತೆ ಹವಾಮಾನಕ್ಕೂ ಅದಕ್ಕೆ ಹೋಗ್ಕೋಬೇಕು ನಮ್ಮದು. ಈಗಿಂದ ಅದನ್ನು ಒಳ್ಳೇಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. ಹಿಂದಿನ ಪರಿಸ್ಥಿತಿಯಲ್ಲಿ ಯಾವುದೇ ಕೆಮಿಕಲ್ ಬೇಕಾಗಿರಲಿಲ್ಲ. ನಾವು ಅವಾಗ BSC ಪೌಡ್ರ್ ಒಂದ್ಸಲ ಸುಮ್ಮನೆ ಸ್ಪ್ರೇ ಚೀಲದಿಂದ ಕೊಡುತ್ತಿದ್ದೀರಿ, ಅವಾಗ ಅಷ್ಟೇ ಇಳುವರಿನ ತಗೊಂತಿದ್ವಿ. ನಮ್ಗೆ ಯಾವುದು ತೊಂದರೆ ಇರ್ತದೆ, ಆಮೇಲೆ ಲೇಬರ್ ತೊಂದರೆ ಇರ್ತದಿಲ್ಲ. ಆಮೇಲೆ ನಮಗೆಲ್ಲ ಹೊಲ್ದಾಗ ಕೆಲಸ ಮಾಡೋಕೆ ನಾವು ಒಂದು ಆಳು ಹೇಳಿದರೆ 5 ಬರೋರು ಕೆಲಸಕ್ಕೆ. ನಾವು ಅವಾಗ ಕೇವಲ 4 kg ನಾವು ಮಗ್ಗ ಹರಿಸ್ತಿದ್ರಿ, 1 kg ಮಗ್ ಹರಿಯೋಕೆ 4. ಈಗ ನಾವು 80 90 ಕೊಡ್ತೀರಿ ಕೆಜಿಗೆ. ಕೆಜಿಗೆ ಅಂದರೆ ಈಗ ಜೀವನದ ವೆಚ್ಚಗಳೆಲ್ಲ ಜಾಸ್ತಿ ಆಗಿದೆ, ಮತ್ತು ಅವ್ರಿಗೆ ಜೀವನದ ವೆಚ್ಚ ಜಾಸ್ತಿ ಆಗೋದಕ್ಕಿಂತ ಅವಾಗ ಒಬ್ಬ ಲೇಬರು ಒಂದು ಕೆಲಸಕ್ಕೆ ಬಂದರೆ ಕನಿಷ್ಠ ಅಂದರೆ 6 ಕರೆಕ್ಟಾಗಿ ಕೆಲಸ ಮಾಡೋರು. ಈಗಿನ ಕೆಲಸಗಾರ ಏನು ಮಾಡ್ತಾರೆ, ಬಂದರೆ 3 ಅವ್ರ ಕೂಟ ಕೆಲಸ ಮಾಡಿಸ್ಕೊಂಡು ಕಷ್ಟ ಆಗುತ್ತೆ. ಬಂದ ತಕ್ಷಣ ಊಟ ಮಾಡಲಿ ಬಿಡಲಿ ಇಲ್ಲಿ ಬಂದು ಊಟ ಕುಂದಿರ್ತಾರೆ. ಊಟ ಮುಗಿದ ತಕ್ಷಣ ಏನು ಮಾಡ್ತಾರೆ, ಒಂದು ಸಾಲ ತಕೊಂಬರ್ಬೇಕಂದ್ರೆ ಒಂದು 1/2 ಹೋಗಿ ಮತ್ತೆ ನೀರು ಕುಡಿಯೋಕೆ ಕುಂದಿರ್ತಾರೆ. ಈಗ ಟೈಮ್ ಪಾಸು, ಆಮೇಲೆ ಜನರಿಗೆ ದುಡ್ಡು ಕೊಡ್ತಾರೆ ಅಷ್ಟೇ ಹೊರತಾಗಿ ಅವ್ರಿಗೆ ಕೆಲಸ ಮಾಡ್ಬೇಕನ್ನೋ ಅಭಿರುಚಿ ಯಾವ ಲೇಬರ್ಗೆಲ್ಲ ನಮಗೂ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಅಂದರೆ ಈಗ ಸ್ವಲ್ಪ ಬದಲಾಗಿದೆ ಅಲ್ವಾ, ಅಂದರೆ ಈಗ ಕೂಲಿಗಿಂತ ಕಾಂಟ್ರಾಕ್ಟ್ ಮಾಡಿಬಿಡ್ತಾರೆ, ಅಂದರೆ KG ಲೆಕ್ಕದಲ್ಲಿ ಹರಿಸಿದರೆ ಅವರು ನಿರಂತರವಾಗಿ ಕೆಲಸ ಮಾಡ್ತಾರೆ ಅಂತ. KG ಲೆಕ್ಕದಾಗ ಕೂಲಿ ಅಂದಾಗ ಈ ಥರದೆಲ್ಲ ಸಮಸ್ಯೆಗಳು. ನಾವು ಈಗ KG ಹರಿಸ್ತೇವಲ್ರಿ, 80 KG ಕೊಡ್ತಾರೆ. ಅವ್ರದ್ದು ಒಂದಿನದ ಕೂಲಿ ಎಷ್ಟು? 200 200 3 kg ಹರಿದ್ಬಿಟ್ರೆ ಎಷ್ಟಾದ್ರಿ? 800 ಸಾಕು, ಇನ್ನು ಅದಕ್ಕೆ ಬೇಕು ಹೆಚ್ಚು ಹೋಗ್ಬಿಡ್ತಾರ್ರಿ. ಇಂಥ ದುಸ್ಥಿತಿಗಳನ್ನೂ ಆಗ್ಯಾವ. ಮತ್ತು ಈ ಕಾರಣಕ್ಕಾಗಿ ಕೃಷಿಯಲ್ಲಿ ಕಾರ್ಮಿಕರ ಸಮಸ್ಯೆ ಉಂಟಾಗ್ತಾ ಇದೆ. ಕಾರ್ಮಿಕರ ಸಮಸ್ಯೆ ಉಂಟಾಗ್ತದೆ. ಈಗ ನೀವು ಮಲ್ಲಿಗೆಯನ್ನು ಬೆಳೀತಾ ಇದ್ದೀರಿ, ಮಲ್ಲಿಗೆ ಈಗಿನ ಮಾರುಕಟ್ಟೆ ಸ್ಥಿತಿ ಹೇಗಿದೆ, ಲಾಭದಾಯಕವಾಗಿದೆಯೋ, ಬೆಳೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ನಾವು ಮಲ್ಲಿಗೆ ಬೆಳೆಯೋಕ್ಕಿಂತ 1973 ನಾವು ಬೆಳೀತಾ ಇದ್ದೀವಿ. 1973 ಬೆಳೀತಾ ಇದ್ದೀವಿ. ಆ ಬೆಳೆದರೂ ಸಹ ಅವಾಗಿನ ಲಾಭಾಂಶ ನಮಗೆ ಈಗ ಸಿಗ್ತಾ ಇಲ್ಲ. ಅವಾಗ 100 ನಾವೊಂದು KG ಮಗ್ಗ ಕೊಟ್ರು, ಅವಾಗ ಲೇಬರ್ ಚಾರ್ಜ್ 4 ಇತ್ತು. ಅವಾಗ ಅವ್ರು ನಾವು 3 kg ಮಗ್ಗ ಹರಿಯೋರು. ಈಗಿನ ಪರಿಸ್ಥಿತಿಯಾಗಿ ಏನಾಗಿದ್ರೆ ಅಂದರೆ 80-90 ನಾವೊಂದು ಮಾರ್ಕೆಟ್ನಾಗ ಮಗ್ಗ ಬಿಡಿಸಿದ್ರು ಸಹ ಆ ಮಗ್ಗಿಗೆ 200 ರೇಟ್ ಆಗುತ್ತೆ ರೀ. ಅದ್ರಾಗ ಮಧ್ಯವರ್ತಿಗಳು ಜಾಸ್ತಿ ಆಗ್ಯಾರ ರೀ. ನಾವು ಇಲ್ಲಿದ್ದ ಟ್ರಾನ್ಸ್ಪೋರ್ಟ್ಗೆ 10 ಕೊಡ್ಬೇಕು ರೀ 1 kg. ಅಲ್ಲಿ 100 10 ಕಮಿಷನ್ ಕೊಡ್ಬೇಕು. ಆಮೇಲೆ ಮಾರ್ಕೆಟ್ನಲ್ಲಿ ಏನಾಗುತ್ತೆ, ಅವಾಗ ನನಗೆ ಅಂತ ನಿಯತ್ತಲ್ರಿಗೆ 200 ಮಾರಿದ್ರೆ ನಮಗೆ 150 ಬರೀತಾರೆ, 100 ಮಾರಿದ್ರೆ 80 ಬರೀತಾರೆ. ಅಲ್ಲೆಲ್ಲ ನಮಗೆ ರೈತರಿಗೆ ಭಾಳ ತೊಂದರೆ ಆಗಿದೆ. ಅದ ಮಾರ್ಕೆಟ್ನಲ್ಲಿ ನಾವು ಮೊದಲೆಲ್ಲ ಈಗ ಹಾಕಿಟ್ರೆ ನಿಯತ್ತಿನಿಂದ ಏನು ಮಾರಿರ್ತಾರೆ ಅದರಲ್ಲಿ ನಮಗೆ ಕರೆಕ್ಟಾಗಿ ಕೊಟ್ಟು ಅವರ ಲಾಭ ತಕ್ಕಂಥದ್ರು. ಈಗ ಹಂಗಾಗಿಲ್ಲ, ಎಲ್ಲವಲ್ಲಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಅಂದರೆ ಹೂವಿನ ಬೆಳೆಗಾರರು ಮತ್ತು ಮಾರಾಟಗಾರರ ನಡುವೆ ಒಂದು ನೇರ ಸಂಪರ್ಕ ಇಲ್ವಾ? ನೇರ ಸಂಪರ್ಕ, ಮಧ್ಯವರ್ತಿಗಳನ್ನು ಕರ್ಕೊಂತರ ಹೋಗೋದು. ಈಗ ಕೆಲವು ಕಡೆಗೆ ಹೂವಿನ ವ್ಯಾಪಾರಿಗಳೇ ಹೂವಿನ ಬೆಳೆಗಾರರ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ, ನಾನು ನಿಮ್ಮ ಹೂವಿನ ಖರೀದಿ ಮಾಡ್ತೀನಪ್ಪ, ಈ ಥರದ ಗಿರಾಕಿಗಳು ಗ್ರಾಹಕರು ಖರೀದಿ ಮಾಡ್ತಾರೆ. ಖರೀದಿ ಮಾಡಿದ್ರೆ ಅವರೆಲ್ಲ ಏಜೆಂಟ್ರಿ ಕೊಡ್ರಿ ಅವರು. ಹಂಗೆ ಅವ್ರು ನಮಗೆ 1 100,000 ಕೊಡ್ತಾರೆ ಅಡ್ವಾನ್ಸ್. ನಾವು ದುಡ್ಡು ತಗೊಳ್ಳಿಲ್ಲದ್ರೂ ಅವ್ರು ಕೆಲಸ ಮಾಡ್ತಾರೆ ರೀ. ನಮಗೆ 1 ಕೊಟ್ಟಿದ್ರೂ ಸತಿ ಬಡ್ಡಿ ತೊಗೊಳಲ್ಲ ಅದಕ್ಕೆ. ಆ ಮಾಲ್ ನಾವು ಅವ್ನಿಗೆ ಹೊಡೆದಾಗ ನಮಗೆ ಪ್ರತಿ ವಾರದಲ್ಲಿ 2,000-3,000 ನಮ್ಮದು ಪೇಮೆಂಟ್ ಇರ್ತೈತೆ ರೀ. 10,000 ರೂಪಾಯಿ ಪೇಮೆಂಟ್ ಆಗಿದ್ರೆ 2 ತಗೊಂತಾರೆ, 20,000 ಆಗಿದ್ರೆ 5,000 ತಗೊಂತಾರೆ. ತೆಗೆದಾದ ಲೋನಿಗೆ ನಾವು ಹಿಂಗೆ ಕೊಟ್ಟಿರ್ತಾರೆ, ಆ ಲೋನ್ ಕಟ್ ಮಾಡ್ಕೊಂತಾರೆ. ಹಂಗಾಗೋದ್ರಿಂದ ಈ ಮಾರ್ಕೆಟ್ನಲ್ಲಿ ಏನಾಗೈತಿ, ಅವ್ರಿಗೇನಾಗೈತೆ, ಅವ್ರೇನು ಹೇಳ್ತಾರೆ, ನಾವು ಯಾರಿಗೆ ಕೊಟ್ಟಿರ್ತೀವಿ ಮಾಲ, ಅವರು ತಗೊಂಡೋಗಿ ನಮಗೆ ಕೊಡ್ಬೇಕಾದ್ರೆ ನಮಗೆ 50-100 ಕಡಿಮೆ ಕೊಡ್ತಾರೆ. ಹಂಗಾಗಿ ನಾವು ಏನು ಮಾಡೋಕ್ಕಾಗಲ್ಲ, ನಮ್ಮ ಮಾತು ಅವರು ನಮಗೆ. ಯಾಕೆ ಇದು ಒಂದಿನದ ಬಂಡವಾಳ ರೀ, ಕಾಯಿಸಿ ಇಟ್ಟು ಮರ ಅಂತ ವಸ್ತುವಲ್ಲ. ಇವತ್ತು ತಗೊಂಡ್ರೆ ನಾಳೆ ಸಾಯಂಕಾಲಕ್ಕೆ ಅದ್ರದ್ದು ಆಯುಷ್ಯ ಮುಗಿದೋಗ್ಬಿಡ. ಹಾಗಾಗಿ ನಾವು ಅವ್ರನ್ನ ಹೆಚ್ಚಾಗಿ ಬಲವಂತ ಮಾಡೋಂಗಿಲ್ಲ. ನಮ್ಮ ಒಂದು ಕೆ ಜಿ ಇಲ್ದಂಗೆ ಅವ್ರು ಮಾರಿ ನಮಗೆ ದುಡ್ಡು ಮುಟ್ಟಿಸ್ತಾರಲ್ಲ ಅಂತ ಅದು ನಮಗೆ ಸಂತೋಷ ಇರ್ತೈತಿ. ಸೊ ಹಂಗಾಗಿ ಇದು ಹೂವು ಒಂದು ದಿನದ ಮಾರುಕಟ್ಟೆಯಲ್ಲಿ, ಸೊ ಆ ದಿನ ಮಾರುಕಟ್ಟೆಯಲ್ಲಿ ಮಾರಾಟ ಆಗಲೇಬೇಕು. ಆ ಕಾರಣಕ್ಕಾಗಿ ಒಂದು ಸ್ವಲ್ಪ ಈ ಥರ ಸಮಸ್ಯೆಗಳು ಹಾಗೆ ಮಾಡಿಕೊಳ್ತವೆ. ಜೊತೆಗೆ ನೀವು ಸುಮಾರು ಒಂದು ಎಕರೆಯಲ್ಲಿ ಹುಣಸೆ ಮರಗಳನ್ನೆಲ್ಲ ಹಾಕಿದ್ದೀರಿ ಅಂತ ಹೇಳಿದೆ. ಈ ಹುಣಸೆ ಮರಗಳ ಬಗ್ಗೆ ಹೇಳಿ, ಯಾವ್ಯಾವ ತಳಿಯ ಹುಣಸೆ ಮರಗಳಿದ್ದಾವೆ? ನಾವು ಹುಣಸೆ ಮರ ಹಾಕಿ ವರ್ಷ 10 ವರ್ಷ ಆಯ್ತು ರೀ. ನಾವು ಆಂಧ್ರದಿಂದ PK10 ಅಂತ ಅಂತಂದು 40 ಗಿಡ ತಂದು ಹಚ್ಚಿದ್ದು, 40 ಗಿಡನೂ ಹತ್ಕೊಂಡವ್ರಿ. ಅದರಿಂದ ಮೊದಲು 4 ವರ್ಷ ಚೆನ್ನಾಗಿ ಆದಾಯ ತಗೊಂಡ್ರಿ. ಅದಕ್ಕೂ ಬೇರೆ ಕಡೆಗಿಂದ ಕೂಡ್ಲಿಗಿ ತಾಲೂಕಿನಲ್ಲಿ ಅದ್ರದ್ದು ವ್ಯಾಪಾರಸ್ಥರಿದ್ರು, ಅವರೆಲ್ಲ ಬಂದು ಗುತ್ತಿಗೆ ಹಿಡ್ಕೊಂಡು ಅವೆಲ್ಲ ಬಿಡಿಸ್ಕೊಂಡು ನಮಗೆ 20-30 ಸಾವಿರ, 40 ಸಾವಿರ ಕೊಟ್ಟು ಹೋಗೋರು. ಈಗ ಬರ್ತಾ ಬರ್ತಾ ಏನಾಗ್ಬಿಡ್ತೀರಿ, ಇವು ಅಡವಿ ಪ್ರಾಣಿಗಳು, ಕೋತಿಗಳು ಮಂಗಗಳು ಜಾಸ್ತಿಯಾಗಿ ಅವು ಹೂ ಬಿಡೋದಕ್ಕೆ ತಮ್ಮ ಕಾಯಿಕೆ ಶುರು ಮಾಡ್ಕೊಂಡು ಎಲ್ಲ ಹೂ ತಿಂದು ಮತ್ತು ಕಾಯಿ ಆದಮೇಲೆ ಕಾಯಿ ತಿಂದು ಹಣ್ಣಾದಮೇಲೆ ಅವು ತಿನ್ನೋದ್ರಿಂದ ನಮಗೀಗ ಲಾಭಾಂಶ ಇಲ್ಲ. ನಾವು ಅದ್ರ ಜಾಸ್ತಿನ ಅದ್ರ ಬಗ್ಗೆ ಕೈ ಬಿಟ್ಬಿಟ್ಟಿರಿ. ಗಿಡಗಳು ಅದು ನೋಡಿರಿ, ಯಾವುದೇ ಒಂದು ಕೆಮಿಕಲ್ ಅಲ್ಲ, ಯಾವುದೇ ಒಂದು ರಾಸಾಯನಿಕ ಬೇಕಾಗಿಲ್ಲ, ಬರೀ ಪ್ರಕೃತಿ ಅಂತ ಬೆಳೆಯೋದು. ಆ ಬೆಳೆಯೋದು ಲಾಭಾಂಶನ ಅದು ಪೂರ. ಹೌದು, ನಿಮ್ಗೆ ಅದರಲ್ಲಿ ಖರ್ಚಿಲ್ಲ. ಅದಕ್ಕೆ ಅದಕ್ಕೆ ಬೀಜನೂ ಲಾಭ, ಅದ್ರ ಟೊಳಪಿನೂ ಲಾಭ, ಅದರಲ್ಲಿರೋ ಹಣ್ಣೂ ಲಾಭ. ಬೀಜ ಅದರಲ್ಲೆಲ್ಲ ಪೌಡ್ರ್ ಮಾಡಿ ಫೇಸ್ ಪೌಡ್ರಿಗೆ ಹೋಗತಿ, ಮತ್ತು ನೆಕ್ಸ್ಟ್ ಆ ಟೊಳಪಿನ ತಗೊಂಡೋಗಿ ಇಟ್ಟಿಂಗಿ ಬಿಟ್ಟಿ ಹೋಗ್ತಾರೆ. ಆಮೇಲೆ ಹಣ್ಣು ಮತ್ತೆಲ್ಲ ನಮ್ಮ ಗ್ರಾಹಕರೆಲ್ಲರೂ ಊಟ ಮಾಡೋಕ್ಕೆ ಉಪಯೋಗಿಸ್ತಾರೆ. ಆಮೇಲೆ ಇತ್ತೀಚೆಗಿನ ದಿನದಲ್ಲಿ ಅದರಲ್ಲಿ ಒಂದೇನ ಆಯುರ್ವೇದಿಕದಲ್ಲಿ ಕ್ಯಾಂಡಿ ಮಾಡೋಕ್ಕೈತಾರೆ. ಹೌದು, ಹುಣಸೆ ಹಣ್ಣಿನ ಮಾಡ್ತಾಯಿದ್ದಾರೆ, ಅವರೆಲ್ಲ ಹೋಗ್ತಾರೆ. ಆಮೇಲೆ ಚಟ್ನಿ ಮಾಡ್ತಾರೆ, ಚಟ್ನಿನೂ ಪ್ರೊಸೆಸ್ ಮಾಡಿದ್ರೆ ಅದಕ್ಕೂ ಲಾಭ ಐತಿ. ಈ ಇದರಿಂದ ನಮಗೆ ಲಾಸ್ ಆಗಾಕೈತಿ. ಅಂದರೆ ನೀವು ಕಾದು ಬೆಳೆಸಿದರೆ ಖಂಡಿತವಾಗಲೂ ಅದು ಲಾಭದಾಯಕನೇ? ಲಾಭದಾಯಕರೇ. ಕಾಯೋದು ಸಮಸ್ಯೆ ಆಗ್ತೈತಿ ನಿಮ್ಗೆ? ಕಾಯೋ ಸಮಸ್ಯೆ ಏನಾಗುತ್ತೆ ಅಂದರೆ, ಈ ಕೋತಿಗಳು ಮನುಷ್ಯರಿಗೆ ಹೆದರ ಒಂದು ಸ್ಥಿತಿ ಆಗಿಲ್ಲರಿ. ನಾವು ಅದಕ್ಕಾಗಿ ಬಂದೂಕ ತಂದಿವಿ, ಹಳ್ಳಿಟ್ಟು ಹೊಡೆದಿವಿ, ಒಂದು ಸ್ವಲ್ಪ ಹೋಗ್ದವು ಮತ್ತು ನಮಗೆ ಹೆದರ್ಸೋ ಒಂದು ಪರಿಸ್ಥಿತಿ. ಈಗ ಅವಾಗ ಒಂದು ಎರಡು ಇರ್ತದೆ, ಈಗ 500 ಅದಾವೆ ರೀ ನಮ್ಮ ಊರಲ್ಲಿ. ಒಂದು ಬ್ಯಾಚ್ ಹಿಂಗೆ ಹೋತಂದರೆ ಇನ್ನೊಂದು ಬ್ಯಾಚ್ ಮತ್ತೆ ಬರ್ತದೆ ರೀ. ಈ ಒಟ್ಟ ಇಲ್ಲ ರೀ, ಸರೌಂಡಿಂಗ್ 3 ಹಳ್ಳಿ ಅಡ್ಡಾಡ್ತಾರೆ ರೀ. ಗುಜನೂರು ಒಂದು ಬ್ಯಾಚ್, ಇಲ್ಲಿ ಗುಜನೂರಿಗೆ ಹೋತಂದ್ರೆ ಆ ಬ್ಯಾಚ್ ಇಲ್ಲಿ ಬಂದಿರ್ತದೆ ರೀ. ದೇವಗಣ್ಣೋಳಿಗೆ ಹೋಗ್ತದೆ, ತಿಂಗ್ ಬರ್ತೈತಿ. ಒಟ್ಟ ಸಂಚಾರ ಪೀಡಿದಂಗೆ ಆಗ್ಬಿಟ್ಟವ್ರಿ ಅವು ಈಗ. ಸೊ ಈ ಕೋತಿಗಳ ಕಾಟ, ಹುಣಸೆ ಮರ ಆಗಲಿ, ಬೇರೆ ಯಾವುದೇ ಹಣ್ಣಿನ ಬೆಳೆಗಳು, ತೋಟಗಾರಿಕೆ ಬೆಳೆಗಳಿಗೆ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ ರೀ. ಆಮೇಲೆ ಈ ಊರಲ್ಲಿ ಹೊರಗಡೆ ಏನು ಹಾಕೋಂಗಿಲ್ಲ, ನಮ್ಮ ಮನೆ ಮುಂದೆ ಕನಿಷ್ಠ ಅಂದರೆ ಒಂದು 50 ಮಂದಿ ಕೊಡೋಂಥಷ್ಟು ತರಕಾರಿ ನಾವು ಬೆಳಿತಿದ್ವಿ. ಚಳ್ಳರಿ ಬಳ್ಳಿ ಹಾಕ್ತಿದ್ರಿ ಈ ಭಾಗದಾಗ. ಆ ಚಳ್ಳರಿ ಬಳ್ಳಿ ಒಂದು ದಿನದಿಂದ ಯಾರೇ ಬರಲಿ ಒಂದು ಕೆಜಿ ಹರಿದು ಕೊಡ್ತಿದ್ವಿ. ನಮ್ಮ ಬೀಗರೆಲ್ಲ ಬರಲಿ ಯಾರೇ ಬರಲಿ ಅವ್ರಿಗೆ ಕೊಡ್ತಿದ್ವಿ. ಒಂದು ಕೆಜಿ 2 ಕೆಜಿ ಹಿಂಗೆ ಹರಿದು ಕೊಡ್ತಿದ್ವಿ. ಹಾಗಲಕಾಯಿ ಬೆಳಿತಿದ್ವಿ, ಕಲ್ಪಟ್ಲಕಾಯಿ ಬೆಳಿತಿದ್ವಿ. ಈಗ ಅವೆಲ್ಲ ಬೆಳೆಯಂಗಿಲ್ಲ ಈ ಕೋತಿ ಕಾಟದಿಂದ. ಇವೆಲ್ಲ ಬಂದು ರೈತರಿಗೆ ಭಾಳ ತೊಂದರೆ ಮಾಡ್ತಿದ್ರು. ಮನೆ ಕೈ ತೋಟಗಳನ್ನು ಮಾಡೋದು ಕಷ್ಟ ಆಗಿದೆ ರೀ. ನೋಡ್ರಿ, ಈ ವರ್ಷ ಈ ಮಾವಿನ ಹಣ್ಣು ನಾವು ಹಿಂದಿನ ವರ್ಷ 1,000 ಹಣ್ಣು ಒತ್ತೆ ಹಾಕಿದ್ರಿ, ಈ ವರ್ಷ ಎಲ್ಲ ಖಾಲಿ ಮಾಡಿದ್ರು. ಜೊತೆಗೆ ನೀವು ಗೋಡಂಬಿ ಬೆಳೆ ಪ್ರಯತ್ನ ಮಾಡಿದ್ರಿ. ಹೌದು, ಈ ಭಾಗಕ್ಕೆ, ಈ ಪರಿಸರಕ್ಕೆ, ಈ ಹವಾಮಾನಕ್ಕೆ ಹೊಂದಾಣಿಕೆ ಆಗ್ತಿದೆಯಾ? ಈಗ ನಮ್ಮ ರಾಯಚೂರು ಕೃಷಿ ವಿಸ್ತರಣಾ ಕೇಂದ್ರದವರು ಬಂದು ನೋಡಿ ನಮ್ಮ ಭೂಮಿಯನ್ನು ಇದನ್ನು ಮಾಡಿದಾಗ ಈ ಭೂಮಿಯೆಲ್ಲ ಚೆನ್ನಾಗಿ ಬೆಳೀತೈತಿ. ಆಮೇಲೆ ಉಡುಪಿಯಿಂದ ಒಬ್ಬರು ಬಂದಿದ್ದರು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಕೆ. ಅವರು ಎಲ್ಲ ನೋಡಿದರು, ಇಲ್ಲ ಇದರಲ್ಲಿ ಗೋಡಂಬಿ ಬೆಳೀತೀರಿ, ಚೆನ್ನಾಗಾಗುತ್ತೆ. ನಮ್ಮ ಈ ಗೋಡಂಬಿ ಒಂದು ಸಲ ಹಾಕಿದರೆ 100 ವರ್ಷ ತನಕ ನೀವು ಬೆಳಿಬೋದು. ಯಾವುದೇ ಇದಕ್ಕೆ ಕೆಮಿಕಲ್ಸು ಬೇಡ, ಏನೂ ಬೇಡ. ಏನು ಟೀ ಸೊಳ್ಳೆ ಅಂತ ಒಂದೇನ ಬರ್ತೈತೆ, ಅದಕ್ಕೊಂದು ಸ್ಪ್ರೇ ಮಾಡಿಬಿಟ್ರೆ ಆಗಿರುತ್ತೆ. ಇಲ್ಲಿಂದಲ್ಲ ಚೆನ್ನಾಗಿ ಬೆಳಿತೈತೆ. ಯಾವಾಗ ಮಾಡಬೇಕಂತ ಸ್ಪ್ರೇ? ಅದು ಹೂ ಬರುವಾಗ ಮಾಡ್ಬೇಕಂದ್ರೆ, ಅದು ಚಿಗುರಿಗೆ ಅದು ಹುಳ ಕುಂದಿರ್ತೈತೆ ಟೀ ಸೊಳ್ಳೆ, ಅದು ಕುಂತ್ರೆ ಅದು ಇಡೀ ಇದನ್ನೇ ಹಾಳಾಗ್ತೈತೆ. ಅದು ಒಂದು ನೀವು ಕಾಪಾಡ್ಕೊಂಬಿಟ್ರೆ ನಿಮ್ಮಲ್ಲಿ ಬೆಳಿತೈತೆ ಅಂತ ಹೇಳಿದ್ರು. ನಮಗೆ ಅದಕ್ಕಿಂತ ಮುಂಚೆ ನಮ್ಮ ಬೀಗರು ಹೊಲ್ದಾಗ, ನಮ್ಮ ಇಲ್ಲಿ ಪಕ್ಕದ ಹೊಲ್ದಾಗ ಒಂದೊಂದು ಗಿಡಗಳದ್ದು ಅವು ಚೆನ್ನಾಗಿ ಬೆಳೆದದ್ದು. ಅವಾಗ ಹಣ್ಣೆಲ್ಲ ತಿನ್ನಕ್ಕೆ ಹೋಗ್ತಿದ್ವಿ ನಾವು ಕಳಿವಿಲ್ಲ. ಹೌದು, ಗೋಡಂಬಿ ಹಣ್ಣು ಮುಂದೆ ಬರ್ತೈತೆ, ಅದು ಒಂಥರ ಒಗರ್ತ ಟೈಪ್ ಇತ್ತು, ಅದನ್ನೆಲ್ಲ ತಿನ್ನಕ್ಕೆ ಹೋಗ್ತಿದ್ವಿ. ಹಾಗಾಗಿ ಅದನ್ನು ನಾನು ಬೆಳಿಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು, ಇಲ್ಲ ಉಪ್ಪು ಖಾರ ಡೈರೆಕ್ಟಾಗಿ ತಿಂದು ಬಿಡ್ತಿದ್ವಿ ಅಲ್ಲೇ ಹೊಲದಲ್ಲೇ. ಕೆಲವು ಕಡೆಗೆ ಉಪ್ಪು ಹಚ್ಕೊಂಡು ತಿಂತಾರೆ ಅದು. ಆ ಥರದ್ರಿಂದ ನನಗೆ 2ನೇ ವರ್ಷ ಹಾಕಿದ್ದೀನಿ ರೀ. ನಮ್ದು ಈಗ 1 ಕೆಜಿ ಬಂದತ್ತು ರೀ. 2ನೇ ವರ್ಷ ಅಲ್ಲೊಂದು ಉಳಿದದ್ದು ಹೂ ಕಟಾವು ಮಾಡಿದ್ದೆ, ಆದರೂ ಒಂದೊಂದು ಉಳ್ಕೊಂಡು 1 ಕೆಜಿ ಮೇಲೆ ಆಗ್ಬೋದ್ರಿ ಅಷ್ಟೆ. ಫಲ ಬಂದಿದೆ, ಗೋಡಂಬಿ ಬಂದಿದೆ. ಅದ್ರ ಮುಂದಿನ ಪ್ರೋಸೆಸ್ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆ? ನಮಗೆ ಪ್ರೊಸೆಸ್ಸಿಂದು ಯೂನಿಟ್ ಹಾಕಿಕೊಡ್ತೀವಿ ಅಂದರೆ, ಈಗ ಸದ್ಯದಲ್ಲಿ ನಮ್ಮ ಹಡಲೆ ತಾಲೂಕು 100 ಹೆಕ್ಟೇರ್ ಆಗೈತೆ ರೀ. ಹಡಲೆ ತಾಲೂಕು ಕೊಟ್ಟೂರು ಕೂಡ್ಲಿಗೆ ಗೋಡಂಬಿ ಬೆಳೆ 100 ಹೆಕ್ಟೇರ್ ಆಗಿದೆ ರೀ.

ಸ್ವಾರ್ಥಿಯಾದರೆ ಈ ಭೂಮಿಯೇ ಮರುಭೂಮಿ. ರೈತ ಕೈ ಕಟ್ಟಿ ಕುಳಿತರೆ ಲೋಕವೇ ಉಪವಾಸ. ರಾಜಾಧಿರಾಜರೆ ಆದರೂ ಇರುವಲ್ಲೇ ವನವಾಸ.